ಸೊರಕೆ ಚಂದ್ರಶೇಖರ್ ಅವರ 120ನೇ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಸಂಗೀತ ಕಲಾನಿಧಿ ಎ ಕನ್ಯಾಕುಮಾರಿ ಅವರಿಂದ ವಯಲಿನ್ ವಾದನ. ಇದೇ ಅಕ್ಟೋಬರ್ 22ರಂದು ಶನಿವಾರ ಸಂಜೆ 5:30 ಮಂಗಳೂರಿನ ಪುರಭವನದಲ್ಲಿ. ವಯಲಿನ್ ಸಹಕಾರ ಸಾಯಿ ರಕ್ಷಿತ್. ಮೃದಂಗದಲ್ಲಿ ಡಾಕ್ಟರ್ ಪತ್ರಿ ಸತೀಶ್ ಕುಮಾರ್. ಘಟಂನಲ್ಲಿ ತ್ರಿಚಿ ಕೆಆರ್ ಕುಮಾರ್. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಡಾಕ್ಟರ್ ಜೀವರಾಜ್ ಸೊರಕೆ ಎಂಎಸ್, ಮುಖ್ಯಸ್ಥರು ಹಾಗೂ ಆಡಳಿತ ನಿರ್ದೇಶಕರು ಎಸ್ಎಸ್ ಹಾಸ್ಪಿಟಲ್ ಮಂಗಳೂರು. ಇದೀಗ ನಗರ ಹಸಿರೀಕರಣ ಮತ್ತು ತ್ಯಾಜ್ಯ ನಿರ್ವಹಣೆ ಈ ಕುರಿತು ಮಾಧವ ಉಳ್ಳಾಲ ಅವರೊಂದಿಗೆ ಸಂದರ್ಶನ. ಮಾಧವ ಉಳ್ಳಾಲ ಅವರೇ ನಮಸ್ಕಾರ. ನಮಸ್ತೆ. ಸಾಮಾನ್ಯವಾಗಿ ಬೇಸಿಗೆ ಬಂದಾಗ ನಾವು ಯೋಚನೆ ಮಾಡ್ತೀವಿ, ಸಿಕ್ಕಾಪಟ್ಟೆ ಸೆಕೆ ಆಗಿದೆ ಈ ವರ್ಷ, ಮಳೆನೋ ಜಾಸ್ತಿ ಬಂದಿದೆ, ಆದರೂ ಕೂಡ ಸೆಕೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ಜೊತೆ ಜೊತೆಗೆ ನೀರಿನ ಅಭಾವವೂ ಕೂಡ ನಾವು ನೋಡ್ತಾ ಇರ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನಗರೀಕರಣವನ್ನು ಒಂದು ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ನಗರದ ಒಂದು ಹಸಿರೀಕರಣ ಅಂದರೆ ಏನು ಹಾಗೂ ಅದರೊಂದು ಮಹತ್ವ ಏನು, ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಹೇಗೆ ಇದನ್ನು ನಾವು ಅನುಷ್ಠಾನ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡುವ. ಹೇಳಿ, ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ ಈ ನಗರದ ಒಂದು ಹಸಿರೀಕರಣ ಅಂದರೆ ಏನು? ಸಾಮಾನ್ಯವಾಗಿ ನಾವು ಹಸಿರೀಕರಣದ ಬಗ್ಗೆ ಮಾತಾಡಬೇಕಿದ್ರೆ ಜನರ ಸಹಭಾಗಿತ್ವ, ಇಲಾಖೆಗಳ ಸಹಭಾಗಿತ್ವ ಮತ್ತು ಅದನ್ನು ಮುಂದುವರಿಸಿ ಹೋಗ್ಕೊಂಡು ಹೋಗೋದಕ್ಕೆ ಪ್ರತಿಯೊಂದು ಹೃದಯಗಳು ಕೂಡ ಹಸಿರನ್ನು ಪ್ರೀತಿಸುವಂಥ ಹೃದಯಗಳು ಈ ಭೂಮಿ ಮೇಲಿದ್ದರೆ, ಈ ಭೂಮಿಯನ್ನು ಹಸಿರೀಕರಣಗೊಳಿಸುವುದಕ್ಕೆ ಭೂಮಿ ಮೇಲೆ ಜೀವನ ಮಾಡತಕ್ಕಂಥ ಎಲ್ಲ ಜೀವಿಗಳು, ಮನುಷ್ಯ ಕೂಡ ಸುಖಮಯವಾಗಿ ಆರೋಗ್ಯಪೂರ್ಣವಾಗಿ ಜೀವನ ಮಾಡೋದಕ್ಕೆ ಹಸಿರು ಅನ್ನುವಂಥದ್ದು ಭೂಮಿ ಮೇಲೆ ಹೆಚ್ಚು ಹೆಚ್ಚು ಇದ್ದರೆ ಅದು ಖಂಡಿತವಾಗಿಯೂ ಈ ಭೂಮಿಯನ್ನು ಕಾಪಾಡ್ತದೆ, ನಮ್ಮನ್ನು ಕಾಪಾಡ್ತದೆ, ಜೀವಿಗಳನ್ನು ಕಾಪಾಡ್ತದೆ. ಇದನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಂದಷ್ಟು ಹಸಿರು ಹೃದಯಗಳು ನಮ್ಮ ಅಧಿಕಾರಿ ವರ್ಗದಲ್ಲಿ ಇರಬೇಕಾಗತ್ತೆ. ಹೌದು. ನಾವು ಇದನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು ಅಂತ ಹೇಳಿದರೆ, ಈಗಾಗಲೇ ನಮ್ಮ ದೇಶದಲ್ಲಿ ಹಲವಾರು ಸ್ಮಾರ್ಟ್ ಸಿಟಿಗಳ ನಿರ್ಮಾಣ ಆಗುತ್ತಾ ಇದೆ. ಇಲ್ಲಿ ಹಸಿರು ತುಂಬಿಕೊಂಡಿರುವಂಥ ಹೃದಯಗಳಿದ್ದರೆ ಈ ಸ್ಮಾರ್ಟ್ ಸಿಟಿಯ ಸಂಪೂರ್ಣ ಎರಡೂ ಪಕ್ಕದಲ್ಲಿ ಅಥವಾ ಮಧ್ಯದಲ್ಲಿ ಕೂಡ ಅಪಾಯಕಾರಿ ಅಲ್ಲದ ಎಲ್ಲ ಗಿಡಗಳನ್ನು, ಅಂದರೆ ಹೂವಿನ ಗಿಡಗಳನ್ನಾಗಿರ್ಬೋದು, ಆಯುರ್ವೇದ ಇರ್ಬೋದು ಅಥವಾ ಉಳಿದ ಗಿಡಗಳನ್ನು ಇರ್ಬೋದು, ಬೆಳೆಸುವುದಕ್ಕೆ ನಮ್ಮಿಂದ ಸಾಧ್ಯ ಇದೆ, ಇದಕ್ಕೆ ಸ್ಥಳಾವಕಾಶ ಕೂಡ ಇದೆ. ಇದನ್ನು ಜಾರಿ ಮಾಡೋದಕ್ಕೆ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ಈ ರಸ್ತೆ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಸಂಸ್ಥೆಗಳಿರ್ಬೋದು, ಇದನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ತುಂಬ ಪ್ರಯತ್ನವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಜನರ ಸಹಭಾಗಿತ್ವದಲ್ಲಿ ಇದನ್ನು ಯಶಸ್ಸು ಮಾಡೋದಕ್ಕೆ ಅಧಿಕಾರಿ ವರ್ಗ ಪ್ರಯತ್ನವನ್ನು, ಅವರ ಪ್ರೀತಿಯನ್ನು, ವಿಶ್ವಾಸವನ್ನು ಗಳಿಸಿಕೊಂಡು ಮಾಡಬೇಕಾಗತ್ತೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಸಹಜವಾಗಿ ಬೆಳೆದಿರುವಂತಹ ಒಂದು ಕಾಡನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ ಅಲ್ಲಿ ಒಂದು ವೈವಿಧ್ಯತೆ ಇದೆ ಅಂತ ಹೇಳಿ. ಆದರೆ ನಗರದಲ್ಲಿ ಈ ಒಂದು ಹಸಿರನ್ನು ಬೆಳೆಸಬೇಕಿದ್ರೆ ಏನೇನು ಸವಾಲುಗಳು ಎದುರಾಗ್ತವೆ? ಗ್ರಾಮೀಣ ಪ್ರದೇಶದಲ್ಲಿ ಅದು ಜನರ ಪ್ರೀತಿಗೆ ಪಾತ್ರವಾಗಿರುವಂಥ ಜಾಗ ಅದು. ಹೌದು. ನಗರ ಪ್ರದೇಶ ಏನಿದ್ರು ಕೂಡ ಜನದಟ್ಟಣೆ, ವಾಹನ ದಟ್ಟಣೆ ಇದನ್ನು ಮೀರಿಕೊಂಡು ಹೋಗುವಂಥದ್ದು ಒಂದು ಸವಾಲು. ಹೌದು. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ದೇವರ ಕಾಡು ಅನ್ನುವಂಥದ್ದನ್ನು ನಂಬಿಕೊಂಡು ಬಂದವರಿದ್ದಾರೆ, ಅದನ್ನು ಉಳಿಸಿಕೊಂಡು ಹೋಗುವವರು ತುಂಬ ಜನ ಇದ್ದಾರೆ. ಅದೇ ಮಂಗಳೂರು ಅಥವಾ ಉಳಿದ ನಗರಗಳಲ್ಲಿ ಇಂಥ ಕಾಡನ್ನು ನಿರ್ಮಾಣ ಮಾಡುವುದಾಗಲಿ ಅಥವಾ ಸರಳವಾಗಿ ಗಿಡಗಳನ್ನು ನೆಡುವುದಾಗಲಿ ಜಾಗದ ಲಭ್ಯತೆ ಬೇಕು, ಮತ್ತು ಅದನ್ನು ಉಳಿಸಿಕೊಂಡು ಹೋಗುವಂಥ ಒಂದು ಸವಾಲು ಕೂಡ ನಮಗೆ ಎದುರಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಹಲವಾರು ಪ್ರಯತ್ನಗಳನ್ನು, ಪ್ರಯೋಗಗಳನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಕೂಡ ನಗರ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಹಸಿರೀಕರಣವನ್ನು ಮಾಡುವಂಥ ಜವಾಬ್ದಾರಿ ಎಲ್ಲ ಜನರ ಮೇಲಿದೆ. ಈಗ ನಗರದಲ್ಲಿ ಹಸಿರೀಕರಣ ಅಥವಾ ಗಿಡವನ್ನು ನೆಡುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸವಾಲುಗಳು ಏನೇನು ಅಂತ ಹೇಳಿ. ಇಲ್ಲಿ ಈಗಾಗಲೇ ಒಂದಷ್ಟು ಕಾಲುದಾರಿಗಳು ನಿರ್ಮಾಣ ಆಗಲಿಲ್ಲ ಅಥವಾ ಆಗ್ತಾ ಇದೆ, ಹೆಚ್ಚಿನ ಕಡೆಯಲ್ಲಿ ಈಗ ಆಗಿದೆ. ಮುಂದಕ್ಕೆ ಅದಕ್ಕೆ ನೀರಿನ ಪೈಪ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ನೆಲದ ಅಡಿಯಲ್ಲಿರತಕ್ಕಂಥ ಕೇಬಲ್ಗಳು, ಈ ಸಮಸ್ಯೆಗಳು ಕೂಡ ನಮಗೆ ಎದುರಾಗತ್ತೆ. ಅದೂ ಅಲ್ಲದೆ ಎದುರುಗಡೆ ಇರತಕ್ಕಂಥ ಕಟ್ಟಡಗಳಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಫಲಕಗಳಿರ್ಬೋದು ನಮ್ಮನ್ನು ಎದುರುಗೊಳ್ಳುತ್ತೆ. ಇದು ನಮಗೆ ಸವಾಲಾಗಿರುವಂಥದ್ದು. ಇದನ್ನು ಮೀರಿಕೊಂಡು ಹೋಗುವಂಥದ್ದು ನಮಗೆ ಇಲಾಖೆಗಳ ಒಂದು ಸಹಭಾಗಿತ್ವ ಬೇಕಾಗತ್ತೆ. ಇದನ್ನು ಉಳಿಸಬೇಕು ಮತ್ತು ಪರಿಸರವನ್ನು ಕೂಡ ಬೆಳೆಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಬೇಕು. ಈಗ ಗಿಡಗಳನ್ನು ಆಯ್ಕೆ ಮಾಡಬೇಕಿದ್ರೆ ಏನು ಮಾನದಂಡವನ್ನು ಇಟ್ಟುಕೊಂಡು ಗಿಡವನ್ನು ಆಯ್ಕೆ ಮಾಡಿಕೊಳ್ಬೇಕು, ಮತ್ತು ಜಾಗದ ಒಂದು ಅವಕಾಶ ಅಥವಾ ಸ್ಥಳಾವಕಾಶದ ಒಂದು ಆಯ್ಕೆ ಹೇಗೆ? ಇಲ್ಲಿ ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಅಪಾಯಕಾರಿ ಮರಗಳನ್ನ ನೆಡಬಾರದು ಅನ್ನುವಂಥದ್ದು ನಮ್ಮ ಚಿಂತನೆ. ಇದಕ್ಕೋಸ್ಕರ ಜಾಗದ ಲಭ್ಯತೆ ಪ್ರಮುಖವಾಗಿ ನಾವಲ್ಲಿ ಗಮನಿಸುವಂಥದ್ದು. ಎರಡನೇದಾಗಿ ಅಲ್ಲಿನ ಮಣ್ಣಿನ ಗುಣಮಟ್ಟ, ಆ ಮಣ್ಣಿನ ಗುಣಮಟ್ಟಕ್ಕೆ ಬೇಕಾಗಿರುವಂಥ ಗಿಡಗಳನ್ನು ಆಯ್ಕೆ ಮಾಡುವಂಥದ್ದು. ನನಗೆ ಈಗಾಗಲೇ ನಾನು ಮಂಗಳೂರಲ್ಲಿ ತುಂಬ ವರ್ಷದಿಂದ ಮಾಡುವಂಥದ್ದನ್ನು ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಹೀಗೆ ಇದರಲ್ಲಿ ಹೆಚ್ಚಾಗಿ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಆಯುರ್ವೇದದ ಮರಗಳು ಮತ್ತು ಹಣ್ಣಿನ ಮತ್ತು ಹೂವಿನ ಗಿಡಗಳನ್ನು ನೆಡುವಂಥದ್ದು. ಇದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಕೆಲವು ಉದಾಹರಣೆ ಹೇಳಿ. ನಾವೀಗ ಹಂಪನಕಟ್ಟೆ ಬಲ್ಮಠ ಜ್ಯೋತಿಯಲ್ಲಿ 2007 ನೆಟ್ಟಾಗ, ಆಗ ಪೊನ್ನೂರಾಜ್ ಅವರು DC ಆಗಿದ್ದರು. ಅವರು ನಮ್ಮನ್ನು ಕರೆದು ಹೇಳಿದರು, ಉಳ್ಳಾಡ್ರೆ ಅಪಾಯಕಾರಿ ಮರಗಳನ್ನು ಸಿಟಿಯೊಳಗೆ ಹಾಕಬೇಡಿ ಅನ್ನುವಂಥ. ಆಗ ನಮ್ಮ ಚಿಂತನೆ ಇದು ಇರುವಂಥದ್ದು, ನಾವು ಅರಣ್ಯ ಇಲಾಖೆ ಜೊತೆ ಒಂದು ಮಾತುಕತೆ ಮಾಡಿ ಆಗ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ನನಗೆ ಸಹಕಾರವನ್ನು ಕೊಟ್ಟಾಗ ಅವರು ಹೇಳಿದರು, ಸಿಟಿಯೊಳಗೆ ಹೊಳೆ ದಾಸವಾಳದಂಥ ಗಿಡಗಳು ಬಹಳ ಚೆನ್ನಾಗಿ ಬರುತ್ತೆ, ಪ್ರಕೃತಿಯನ್ನು ಕೂಡ ಅದು ಸೌಂದರ್ಯಗೊಳಿಸುತ್ತೆ ಮತ್ತು ಸಿಟಿಯನ್ನು ಕೂಡ ತುಂಬ ಆಕರ್ಷಣೆಗೊಳಿಸುತ್ತೆ, ಅದರಲ್ಲಿ ಹೂವು ಆಗ್ತದೆ ಅನ್ನುವಂಥದ್ದು. ಈಗಾಗಲೇ ಅಲ್ಲಿ ಎಲ್ಲ ಕಡೆ ಜ್ಯೋತಿ ಹಂಪನಕಟ್ಟೆ ಬಲ್ಮಠದ ಸಾಲ್ಮರವನ್ನು ನೆಡಲಾಗಿದೆ. ಈ ಅಭಿವೃದ್ಧಿಯ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಾಕಷ್ಟು ರಸ್ತೆಯ ಅಗಲೀಕರಣ ಅಥವಾ ಅಗಲ ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ, ಕಾಂಕ್ರೀಟೀಕರಣಗಳು ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಗಿಡಗಳಲ್ಲಿ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಆಗ್ತಾ ಇದೆ ಅಂತ, ಗಿಡಗಳನ್ನು ಕೊಡಲಿಯಟಿಯಿಂದ ಕಡಿಯುವಂಥದ್ದು ಅಥವಾ ಕತ್ತರಿಸುವಂತಹದ್ದು ಇದು ಕೂಡ ನಿರಂತರವಾಗಿ ನಡೀತಾ ಇರ್ತದೆ. ಈ ಗಿಡಗಳನ್ನು ಉಳಿಸುವುದು ಹೇಗೆ? ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾನು 37 ಇದಕ್ಕಾಗಿ ಸಮಯವನ್ನು ಕೊಟ್ಟಾಗ ನನಗೆ ಕಂಡು ಬಂದಿದ್ದು, ಗಿಡಗಳನ್ನು ಸ್ಥಳಾಂತರ ಮಾಡುವುದು ತುಂಬ ಒಂದು ಅಪಾಯಕಾರಿ ಮತ್ತು ಅದನ್ನು ಉಳಿಸಲಿಕ್ಕೆ ತುಂಬ ಪ್ರಯತ್ನಗಳಾಗಬೇಕು. ಹೌದು, ಅದು ತುಂಬ ಕಷ್ಟದ ಕೆಲಸ. ಅದನ್ನೇ ನಾವು ಆ ಮರಗಳಲ್ಲಿ ನಿಜವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ, ಫುಟ್ಪಾತ್ ಆಗ್ತದೆ, ಅಂದರೆ ರಸ್ತೆ ನಿರ್ಮಾಣ ಆಗತ್ತೆ, ಆ ಮರ ಕಿತ್ತು ಹೋಗಬೇಕು ಅನ್ನುವಂಥದ್ದಲ್ಲಿ ಬಂದರೆ ನಿಜವಾಗಿ ಅದನ್ನು ತೆಗೀಲಿಕ್ಕೆ ಅವಕಾಶ ಕೊಡಬೇಕು. ಬದಲಾಗಿ ಆ ಒಂದು ಮರಕ್ಕೆ ಅದೇ ಜಾಗದ ಬದಿಯಲ್ಲಿ ರಸ್ತೆ ನಿರ್ಮಾಣ ಮಾಡತಕ್ಕಂಥ ಸಂಸ್ಥೆ ಇರ್ಬೋದು, ಸರಕಾರ ಇರ್ಬೋದು, ನಮಗೆ ಒಂದು ಮರದ ಬದಲಿಗೆ 5 ಮರವನ್ನು ಗಿಡವನ್ನು ನೆಡುವುದಕ್ಕೆ ಅವಕಾಶವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ಹೋದಾಗ ಮಾತ್ರ ನಗರದ ಒಂದು ತಾಪಮಾನವನ್ನು ಕಡಿಮೆ ಮಾಡ್ಬೋದು ಅಥವಾ ಅಂತರ್ಜಲವನ್ನು ಹೆಚ್ಚು ಮಾಡ್ಬೋದು ಅಥವಾ ನಗರದ ಪ್ರದೇಶದೊಳಗೆ ಏನು ಈ ಧೂಮ ಅನ್ನುವಂಥದ್ದಿದೆ, ಹೊಗೆ ಅನ್ನುವಂಥದ್ದು ವಾಹನದ್ದು, ಅದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಐತೆ. ಈಗ ರಸ್ತೆ ಡಿವೈಡರ್ ಅಂತ ಹೇಳ್ತೀವಿ ಅಥವಾ ನಡುಭಾಗದಲ್ಲಿರುವಂತಹ ಒಂದು ಪ್ರದೇಶ, ಅಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಬೆಳೆಸುವುದಿದೆ. ಅಲ್ಲಿ ಗಿಡಗಳ ಆಯ್ಕೆಗೆ ಮಾನದಂಡ ಏನು? ಅಲ್ಲಿಗೆ ಪ್ರಾಕೃತಿಕವಾಗಿ ಹಾಕಬೇಕಾಗಿರುವಂತಹ ಗಿಡಗಳು ನಮಗೆ ಆರ್ನಮೆಂಟಲ್ ಗಿಡಗಳು, ಏನು ಅಂದ್ರೆ ಸಿಟಿಯ ಒಳಗೆ ವಾಹನಗಳ ಚಲನೆಗೆ ತೊಂದರೆ ಆಗದ ರೀತಿಯಲ್ಲಿ ಸಿಟಿಯ ಒಳಗಡೆ ಅದರ ಚಂದ ಕೂಡ ಹೆಚ್ಚಬೇಕು. ಈ ನಿಟ್ಟಿನಲ್ಲಿ ಅಲ್ಲಿ ಕೆಲವೊಂದು ಗಿಡಗಳಿದೆ, ಅಲ್ಲಿ ತುಂಬಾ ಆಯ್ಕೆ ಉಂಟಲ್ಲಿ, ಅದನ್ನ ಯಾವ ಯಾವ ಡಿವೈಡರ್ ಎಷ್ಟೆಷ್ಟು ಅಗಲ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡು ಆಯಾಯ ಪ್ರದೇಶಕ್ಕೆ ಅದನ್ನು ಹಾಕುವಂಥದ್ದು. ಆಮೇಲೆ ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ಪೇಟೆ ಪಟ್ಟಣಗಳಲ್ಲಿ ಈ ಒಂದು ಉದ್ಯಾನವನ ಅಥವಾ ಪಾರ್ಕ್ ಎನ್ನುವಂತಹದ್ದು ನಿರ್ವಹಣೆ ಇಲ್ಲದೆ ಸೊರಗ್ತದೆ ಅಂತ ಹೇಳಿ, ಈಗ ಮಂಗಳೂರಿನ ಒಂದು ಪರಿಸ್ಥಿತಿ ಹೇಗಿದೆ? ಮಂಗಳೂರಲ್ಲಿ ಈಗಾಗಲೇ ತುಂಬ ಪಾರ್ಕ್ಗಳನ್ನು ಸ್ಮಾರ್ಟ್ ಸಿಟಿಯವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಕಾರ್ಪೊರೇಷನ್ ಮಾಡ್ತಾ ಇದೆ, ಸರ್ಕಾರ ಕೂಡ ಅದರಲ್ಲಿ ಪಾಲುದಾರಿಕೆಯನ್ನು ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ನೋಡುವುದಿದ್ರೆ ಮಂಗಳೂರಿನ ಒಂದು ಭಾಗದಲ್ಲಿ ಹೆಚ್ಚು ಪಾರ್ಕ್ಗಳು ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ, ಇದ್ದ ಹಳೆ ಪಾರ್ಕನ್ನು ಕೂಡ ನವೀಕರಣ ಮಾಡ್ತಾ ಇದ್ದಾರೆ. ನಾನು ತುಂಬ ಕಡೆ ಇದಕ್ಕೋಸ್ಕರ ನಾನು ಕೆಲವೊಂದು ಕಡೆ ಅಳೆದಾಡ್ತೇನೆ, ಯಾಕಂತ ಹೇಳಿದ್ರೆ ಗಿಡ ನೆಡಲಿಕ್ಕೆ ಇಲ್ಲಿ ಜಾಗ ಇದೆ, ಇಲ್ಲಿ ಒಂದು ಹಸಿರೀಕರಣವನ್ನು ನಿರ್ಮಾಣ ಮಾಡ್ಬೋದು, ಈ ನಿಟ್ಟಿನಲ್ಲಿ ಯಾವಾಗಲೂ ಸುತ್ತಾಡ್ತಾ ಇರ್ತೇನೆ. ಈ ಸುತ್ತಾಟದಲ್ಲಿ ನನಗೆ ಕಂಡು ಬಂದಂಥ ಒಂದು ದೃಶ್ಯ ಅಂತ ಕೇಳಿದರೆ, ಆಗಾಗ ಪಾರ್ಕ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದೆ. ಇದು ತುಂಬ ಒಳ್ಳೆಯ ಒಂದು ಯೋಜನೆ ಮತ್ತು ಖುಷಿ ಕೊಡುವಂಥ ದಿನಗಳು. ಪಾರ್ಕ್ನ ಜೊತೆ ಜೊತೆಗೆ ಒಂದಷ್ಟು ಕಚೇರಿಗಳಿರ್ತವೆ ಅಥವಾ ಭೂಮಹಡಿ ಕಟ್ಟಡಗಳಿರುವುದನ್ನು ಕೂಡ ನಾವು ನೋಡ್ತೀವಿ. ಇದರ ಆಸುಪಾಸಿನಲ್ಲಿ ಅಥವಾ ಒಂದು ಆವರಣದ ಒಳಗಡೆ ಯಾವ ಗಿಡವನ್ನು ಆಯ್ಕೆ ನೆಡಬಹುದು? ಇಲ್ಲಿ ನಾನು ತುಂಬ ವರ್ಷದಿಂದ ಕಂಡುಕೊಂಡಂಥ ಒಂದು ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ, ಪತಂಗಗಳು ಇಲ್ಲಿ ಕಡಿಮೆ ಆಗಿರುವಂಥದ್ದು, ಪತಂಗಗಳು ಅದಕ್ಕೆ ಸಂಬಂಧಪಟ್ಟ ಮರಗಿಡಗಳು ನಾಶ ಆಗಿರುವಂಥದ್ದು, ಹೆಚ್ಚು ಸಣ್ಣ ಹಕ್ಕಿಗಳು ಕೂಡ ಸೃಷ್ಟಿಯೊಳಗೆ ಇರುವುದನ್ನು ನಾನು ತುಂಬ ಕಡಿಮೆ ಅಂತ ಇತ್ತೀಚಿನ ದಿನಗಳಲ್ಲಿ. ಇದಕ್ಕೋಸ್ಕರ ತಾವು ಕೇಳಿದ ಪ್ರಶ್ನೆ ಬಹಳ ಅದು ಮುಖ್ಯವಾಗಿರುವಂಥದ್ದು. ಎಲ್ಲ ಕಟ್ಟಡಗಳ ಆಸುಪಾಸಲ್ಲಿ ಎಷ್ಟು ಸ್ವಲ್ಪ ಜಾಗ ಇದ್ರೂ ಕೂಡ ಸಣ್ಣ ಮಟ್ಟಿನ ಗಿಡಗಳನ್ನಿಟ್ಟು ಅಲ್ಲಿ ಬೆಳೆಸಲಿಕ್ಕೆ ಅವಕಾಶ ಉಂಟೇ ಉಂಟು. ಮತ್ತೆ ಎರಡನೇ ವಿಷಯವಾಗಿ ಸರ್ಕಾರ ಕೂಡ ಕಾರ್ಪೊರೇಷನ್ ಕೂಡ ಪರ್ಮಿಷನ್ ಕೊಡುವಾಗ ಅದನ್ನು ಕಡ್ಡಾಯವಾಗಿ ಮಾಡುವಂತ ಒಂದು ನಿಯಮವನ್ನು ತಂದ್ರೆ ಅದು ನಿಜವಾಗಿ ನಮ್ಮ ಈ ಮಹಾನಗರ ಅಂತ ಹೇಳ್ತೇವೆ ಅದಕ್ಕೆ ಒಂದು ಪೂರಕವಾಗಿ ಇರುತ್ತೆ. ಬಹುಶಃ ಈ ಬಹುಮಹಡಿ ಕಟ್ಟಡಗಳಲ್ಲಿ ತಾರಸಿ ಕೃಷಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ಬಹಳ ಒಂದು ಒಳ್ಳೆಯ ವಿಷಯ. ನಾನು ತುಂಬಾ ಕಡೆ ಇಲ್ಲಿ ತಾರಸಿ ಕೃಷಿಯನ್ನು ಕೂಡ ಮಾಡಿ ಕೊಟ್ಟಿದ್ದೇನೆ, ಕೆಲವರಿಗೆ ತುಂಬಾ ಖುಷಿ ಪಟ್ಟಿದ್ದಾರೆ ಮತ್ತೆ ಅದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ಸಾವಯವವಾಗಿ ನಾವು ಮಾಡಿಕೊಟ್ರೆ ಅದರ ಬಗ್ಗೆ ಪ್ರಾರಂಭಿಕ ಹಂತದಿಂದ ಕೊಯ್ಲಿನವರೆಗೆ ಏನೇನು ಬೇಕು, ಹೇಗೆ ಮಾಡಬೇಕು, ಯಾವ ಗೊಬ್ಬರವನ್ನು ಉಪಯೋಗ ಮಾಡಬೇಕು, ಇದೆಲ್ಲ ಅವರಿಗೆ ಹೇಳಿಕೊಟ್ರೆ ಖಂಡಿತವಾಗಿ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಈಗ ಈ ಬಹುಮಹಡಿ ಕಟ್ಟಡ ಅಲ್ಲದೆ ಸ್ವಂತ ಜಾಗದಲ್ಲಿ ಒಂದು 4 ಸೆಂಟ್ಸು 5 ಸೆಂಟ್ಸು ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಅದರ ಸುತ್ತಮುತ್ತ ಒಂದಷ್ಟು ಗಿಡಗಳನ್ನು ಹಾಕಬೇಕಾಗಿದೆ. ಅದು ತೆಂಗಿನ ಮರ ಆಗ್ಬೋದು ಅಥವಾ ಮಾವಿನ ಗಿಡವೋ ಹಲಸಿನ ಗಿಡವೋ ಆಗಬಹುದು. ಈ ಮರಗಳಿಂದಾಗಿ ಪಕ್ಕದ ಮನೆಯವರಿಗೆ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಕೋನವು ಕೂಡ ಇರ್ತದೆ. ಹೌದು, ಇದನ್ನು ನಿಭಾಯಿಸುವುದು ಹೇಗೆ ಅಂತ? ಇದು ನಿಜವಾಗಿ ಒಂದು ಎರಡು ಸಣ್ಣ ಜಾಗದಲ್ಲಿ ಮನೆ ಇರತಕ್ಕಂಥ ಎರಡು ಮನೆಯವರು ಕೂಡ ಪ್ರೀತಿಯನ್ನು ಕೊಡತಕ್ಕಂಥ ಒಂದು ವಿಚಾರ ಇದು. ಯಾಕೆಂತ ಹೇಳಿದ್ರೆ ಈ ಮನೆಯಲ್ಲಿ ನೆಟ್ಟ ಮರದ ಗೆಲ್ಲು ಇನ್ನೊಂದು ಮನೆಗೆ ಹೋಗುವುದು ಸಾಮಾನ್ಯವಾಗಿ, ಆ ಮನೆಯಲ್ಲಿ ನೆಟ್ಟಂಥದ್ದು ಈ ಮನೆಗೆ ಬರುವಂಥದ್ದು ಅದು ಸಾಮಾನ್ಯ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಏನು ವಿಷಯ ಅಂತ ಹೇಳಿದರೆ ಎರಡೂ ಮನೆಯವರು ಕೂಡ ಅದರ ಹಣ್ಣನ್ನು ತೆಗೀಬಹುದು, ಎರಡೂ ಮನೆಯವರು ಕೂಡ ಆ ಮಕ್ಕಳನ್ನು ಎಂಜಾಯ್ ಮಾಡ್ಬೋದು, ಎರಡೂ ಮನೆಯವರು ಕೂಡ ಅದನ್ನು ಕಿತ್ತು ಇನ್ನೊಬ್ಬರಿಗೆ ನೆರೆಯವರಿಗೆ ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಎರಡು ಮನೆಯವರು ಒಂದು ಪ್ರೀತಿಯಿಂದ ಆ ಮರವನ್ನು ನೋಡಿದರೆ ಅದಕ್ಕೆ ಏನೂ ಒಂದು ಅಲ್ಲಿ ಸಂಬಂಧ ಹಾಳಾಗುವಂಥ ಸ್ಥಿತಿ ಬರುವುದಿಲ್ಲ. ಆಮೇಲೆ ಈಗ ಮರಗಿಡಗಳನ್ನು ನೆಟ್ಟು ಬೆಳೆಸುವುದರಿಂದ ನೇರವಾಗಿ ನಮಗೆ ಆ ಹಣ್ಣು ಸಿಗಬಹುದು, ಹೂಗಳನ್ನು ನೋಡ್ಬೋದು, ಬಣ್ಣ ಬಣ್ಣ ಆಗಿ ಕಾಣುತ್ತದೆ ಅಂತ ಇದೆ. ಇದಲ್ಲದೆ ಪರೋಕ್ಷವಾಗಿ ಏನೇನು ಲಾಭಗಳಿವೆ? ಅಂತರ್ಜಲದ ಹೆಚ್ಚು ನಮಗೆ ನಿಜವಾಗಿ ಅದರ ಬೇರುಗಳು ಬೆಳೀತಾ ಹೋಗ್ಬೇಕಿದ್ರೆ ಅಂತರ್ಜಲ ಹೆಚ್ಚಾಗುವಂಥದ್ದು ನಾವು ನೋಡಿದ್ದೇನೆ. ನಾನು ಮಂಗಳೂರಿಗೆ ಬಂದು ಒಂದು 37-38 ವರ್ಷ ಆಯಿತು. ಮಂಗಳೂರಲ್ಲಿ ನಾನು ಈಗ ಆಗ ಬಂದ ಒಂದು ಹತ್ತಿರದ ಮನೆ ಅಂದರೆ ದೊಡ್ಡ ಅಪಾರ್ಟ್ಮೆಂಟ್ನವರಿಗೆ ಈಗಾಗಲೇ ಮೊನ್ನೆ ಒಂದು 4 ವರ್ಷದ ಮೊದಲು ಅದೇ ಬೋರಲ್ಲಿ ನೀರು ಇರಲಿಲ್ಲ, ಅಂದರೆ ಅಂತರ್ಜಲ ಇನ್ನೂ ಅಡಿಗೆ ಹೋಗಿದೆ ಅನ್ನುವಂಥದ್ದು ಸೂಚನೆ. ಅವರು ಬೇರೆ ಹೆಚ್ಚುವರಿ ಬೋರನ್ನು ಹಾಕಿದ್ದಾರೆ. ಇದು ಮಂಗಳೂರಿಗೆ ತುಂಬ ಒಂದು ಅಪಾಯಕಾರಿ. ಈ ಒಂದು ನೀರಿನ ಒಂದು ಏನು ಸಮಸ್ಯೆ ಬರ್ತದೆ ನೋಡಿ, ಹೆಚ್ಚು ಮರ ಇದ್ದರೆ ನಿಜವಾಗಿ ಸಿಟಿಯೊಳಗೆ ಅಂದರೆ ಕಾರ್ಪೊರೇಷನ್ ವ್ಯಾಪ್ತಿಯೊಳಗೆ ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡಿದರೆ ಇದೊಂದು ನೀಗಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಪ್ರಮುಖವಾದಂತಹ ಸವಾಲು ತ್ಯಾಜ್ಯದ ನಿರ್ವಹಣೆ ಮಾಡುವಂಥದ್ದು. ಅದು ವಿಶೇಷವಾಗಿ ನಗರ ಪಟ್ಟಣಗಳಲ್ಲಿ ಇದರ ಸಮಸ್ಯೆ ಜಾಸ್ತಿಯಾಗಿ ಕಾಣ್ತದೆ. ಈ ತ್ಯಾಜ್ಯ ವಿಲೇವಾರಿಗೂ ಅಥವಾ ನಿರ್ವಹಣೆಗೂ ಪರಿಸರ ಸಂರಕ್ಷಣೆಗೂ ಯಾವ ರೀತಿಯ ಒಂದು ಅವಿನಾಭಾವ ಸಂಬಂಧ ಇದೆ? ಇದು ಬಹಳ ಒಂದು ಕ್ಲಿಷ್ಟಕರವಾದಂಥ ಒಂದು ಪ್ರಶ್ನೆ. ತ್ಯಾಜ್ಯದ ನಿರ್ವಹಣೆ ನಮಗೆ ಮನುಷ್ಯ ಮಾತ್ರದಲ್ಲೇ, ಪ್ರತಿಯೊಬ್ಬ ಭಾರತೀಯ ಕೂಡ, ಈ ಭೂಮಿ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನು ತನ್ನದೇ ರೀತಿಯಲ್ಲಿ ಹಸಿ ತ್ಯಾಜ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು, ನಾವು ಬೇರೆ ತ್ಯಾಜ್ಯದ ಜೊತೆ ಏನು ನಾವು ಹಸಿ ತ್ಯಾಜ್ಯ ಮತ್ತು ಘನತ್ಯಾಜ್ಯ ಅಂತೇಳಿ ವಿಂಗಡಣೆ ಮಾಡದೇ ಇದ್ದರೆ ಬರುವ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಈಗಾಗಲೇ ನಾವು ಮಂಗಳೂರಿನ ಎಲ್ಲ ಸಮಸ್ಯೆಯನ್ನು ನಾವು ನೋಡಿದ್ದೇವೆ, ಜನ ತಿಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಎಲ್ರಿಗೂ ಗಮನ ಇದೆ. ಆದರೂ ಕೂಡ ಸಮಯದ ಅಭಾವ ಎಲ್ರಿಗೂ, ಇದನ್ನು ಒಂದು ಎಲ್ಲ ಒಂದೇ ತೊಟ್ಟೆಯಲ್ಲಿ ಹಾಕಿ ಅದನ್ನು ಬಿಸಾಡುವಂಥದ್ದು ಅಥವಾ ಕೊಡುವಂಥದ್ದು ಈಗ ನಿರ್ಮಾಣ ಆಗಿರುವಂಥದ್ದು, ಅದು ನಿಜವಾಗಿ ಅದು ಅದನ್ನು ಬೇರೆ ಬೇರೆ ಮಾಡಿಕೊಟ್ರೆ, ಅದನ್ನು ವಿಂಗಡಣೆ ಮಾಡಿಕೊಟ್ರೆ ಆ ಸಮಸ್ಯೆಯೇ ಬರುವುದಿಲ್ಲ. ಮತ್ತೇನಂತ ಹೇಳಿದರೆ ಕೆಲವರಿಗೆ ಒಂದು ಸಮಸ್ಯೆಯನ್ನು ನೀಗಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಹೆಚ್ಚಿನ ಜನರಿಗೆ 8-10 ಸೆನ್ಸ್ಗಿಂತ ಹೆಚ್ಚು ಅಥವಾ 7-8 ಸೆನ್ಸ್ಗಿಂತ ಹೆಚ್ಚು ಮನೆಯಲ್ಲಿ ಜಾಗ ಇದ್ರೆ, ಒಂದು ಅಥವಾ ಎರಡು ತೆಂಗಿನ ಮರ ಇದ್ರೆ ಆ ತೆಂಗಿನ ಮರದ ಬುಡದಲ್ಲಿ ಹಸಿ ತ್ಯಾಜ್ಯವನ್ನ ಮಣ್ಣಿನಡಿಗೆ ಹಾಕ್ಲಿಕ್ಕೆ ಅವಕಾಶ ಇದೆ. ಇಲ್ಲದ್ರೆ ಪೈಪ್ ಕಾಂಪೋಸ್ಟ್ ಆದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆ. ಇದನ್ನು ಹೊರಗಡೆ ಕೊಡುವುದು ಬೇಡ. ಇದನ್ನು ಹೆಚ್ಚುವರಿಯಾಗಿ ನಮಗೆ ಸರ್ಕಾರಕ್ಕಾಗಲಿ, ಇಲ್ಲಿ ನಮಗೆ ಸಮಸ್ಯೆ ಆದ ಇಡೀ ನಮ್ಮ ಈ ಭಾಗದ ಮಹಾನಗರ ಅಂತ ಏನು ಹೇಳ್ತೇವೆ ಅವರಿಗೆ ಸಮಸ್ಯೆ ಆಗುವಂಥದ್ದು, ಹೀಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬಹುಶಃ ನೀವು ಈಗಾಗಲೇ ಹೇಳಿರಿ 30-40 ವರ್ಷಗಳಿಂದ ಈ ಹಸಿರೀಕರಣದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳಿ. ಒಂದು ಬೆಳೆದ ಮರವನ್ನು ನೋಡಿ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಅದರ ಕೈಕಾಲುಗಳನ್ನು ಕತ್ತರಿಸಲಾಗ್ತದೆ, ಹೌದು, ಆವಾಗ ನಿಮಗೆ ಏನಿಸ್ತದೆ? ನಿಜವಾಗಿ ನಮಗೆ ದುಃಖದ ವಿಚಾರ ಅದು. ನಮ್ಮ ಮನಸ್ಸು ಅದಕ್ಕೆ ಕೇಳುವುದಿಲ್ಲ ಅಥವಾ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗೆ ಕಡಿಮೆ ಆಗ್ತದೆ. ಯಾಕಂತ ಹೇಳಿದರೆ ಮರ ಅಂದರೆ ನಮಗೆ ಅಷ್ಟೊಂದು ಪ್ರೀತಿ ಇರುತ್ತೆ ಮತ್ತು ಅದರ ಬಗ್ಗೆ ಗೌರವ ಇರುತ್ತೆ. ಅನಿವಾರ್ಯ ಸಂದರ್ಭ ಅಂತೇಳಿ ನಮಗೆ ಈಗ ನಾವು ಆರ್ ಟಿ ಓ ಹತ್ರ ದೊಡ್ಡ ಒಂದು ಆಲದ ಮರ ಇತ್ತು, ಆ ಸಂದರ್ಭದಲ್ಲಿ ನಮಗೆ ತುಂಬ ಕೇಳಿಕೆಗಳು ಬಂದಿತ್ತು, ಒಳ್ಳಾಡ್ರೆ ಅದನ್ನು ತೆಗಿಲಿಕ್ಕೆ ಪರ್ಮಿಷನ್ ಕೊಡಬೇಕು, ಯಾವ ರೀತಿ ಅಡ್ಡಿ ಮಾಡಬಾರ್ದು ಅನ್ನುವಂಥದ್ದು. ನಾನು ತುಂಬ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಕಡೆಗೆ ಅಂದರೆ ಆ ಮಾರ್ಗ ಅಲ್ಲಿ ಹೋಗಿ ಹೋಗುತ್ತೆ, ಆ ಮರ ಹೋಗಲೇಬೇಕು ಅನ್ನುವಂಥದ್ದು ನಿರ್ಧಾರ ಆದಮೇಲೆ ನಾನು ಹೇಳಿದೆ ಆಯಿತು ತೆಗಿಬೋದು, ಅದಕ್ಕೆ ಬದಲಾಗಿ ಹತ್ತಿರದಲ್ಲಿ ಒಂದಷ್ಟು ಮರಗಳನ್ನು ನೆಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಅದು ಬಹಳ ಖುಷಿ ಕೊಡುವ ವಿಚಾರ. ಇನ್ನೀಗ ಮಂಗಳೂರು ನಗರದ ಪ್ರದೇಶದಲ್ಲಿ ನೀವು ಮಾಡಿರುವಂಥ ಒಂದು ಪ್ರಯತ್ನಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ, ಈಗ ಶಾಲಾ ಕಾಲೇಜುಗಳಲ್ಲಾಗ್ಬೋದು ಅಥವಾ ವಿವಿಧ ಸರ್ಕಾರಿ ಕಚೇರಿಗಳು ಅಥವಾ ಬೇರೆ ಬೇರೆ ಕಚೇರಿಗಳಲ್ಲಿ ಆಸುಪಾಸಿನಲ್ಲಿ ಮಾಡಿರುವಂತಹ ಪ್ರಯತ್ನಗಳು, ರಸ್ತೆ ಬದಿಯಲ್ಲಿ ಗಿಡವನ್ನು ನೆಡುವಂತಹದ್ದು, ಈ ಬಗ್ಗೆ ಸ್ವಲ್ಪ ಹೇಳಿ. ಸಾಮಾನ್ಯವಾಗಿ ನಾವು ಹೆಚ್ಚಿನ ಕಡೆ ಜಾಗಗಳನ್ನ ಹುಡುಕಿಕೊಂಡು ಹೋಗ್ತೇವೆ. ಈಗ ನಮ್ಮ ನಾನೀಗ ಆಕಾಶವಾಣಿಯ ಈ ಸಂಸ್ಥೆಯಲ್ಲಿ ಮಾತಾಡ್ತಿರ್ಬೇಕಿದ್ರೆ ಇದೇ ಆಕಾಶವಾಣಿಯ ಸುತ್ತಲೂ ಒಂದು 4 ವರ್ಷದ ಮೊದಲು ಇಲ್ಲಿ ಹಣ್ಣಿನ ಗಿಡಗಳನ್ನು ತುಂಬ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಬಂದು ಇಲ್ಲಿ ನೆಟ್ಟಿದ್ದೇನೆ. ಈಗಾಗಲೇ ನಾನು ಈಗ ಮಾತಾಡಬೇಕಿದ್ರೆ ಒಳಗೆ ಬರಬೇಕಿದ್ರೆ ಅದನ್ನು ನೋಡ್ಕೊಂಡು ಬಂದೆ. ಅದಕ್ಕೆ ಮುಂಚೆ ಕೂಡ ಒಂದು 7-8 ಬಾರಿ ಬಂದು ನೋಡಿ ಹೋಗಿದ್ದೆ. ಎಲ್ಲರೂ ಒಂದು ಖುಷಿಯಿಂದ ಮಾತಾಡ್ತಾರೆ, ಉಳ್ಳಾಡ್ರೆ ನಾವು ಹಣ್ಣನ್ನು ತಿಂದಿದ್ದೇವೆ, ಬಹಳ ಖುಷಿ ಆಗ್ತಾ ಉಂಟು ಅಂತ ಅನ್ನುವ ಮಾತು. ಇದು ಎಲ್ಲ ಕಡೆಯಲ್ಲಿ ನಾನು ಯಾವ ಶಾಲೆ ಇರ್ಬೋದು ಅಥವಾ ಶ್ಮಶಾನ ಇಲ್ಲಿ ಎಲ್ಲಿ ಏನು ಕಣ್ಣಿಗೆ ಬೀಳ್ತದೆ ಅಲ್ಲಿ ಆ ಜಾಗದ ಪರ್ಮಿಷನ್ ತಗೊಂಡು ಅಲ್ಲಿ ನಾವು ಅಲ್ಲಿ ಗಿಡಗಳನ್ನು ತಂದು ನೆಟ್ಟು ಸಾಕಿ ಕೊಡುವಂಥ ಒಂದು ಜವಾಬ್ದಾರಿಯನ್ನು ನಾವು ಮಾಡ್ತೇವೆ. ಇತ್ತೀಚೆಗೆ ನಾವು 4 ವರ್ಷದ ಮೊದಲು ಆಕಾಶ ಭವನದಲ್ಲಿ ಒಂದು ಶ್ಮಶಾನದಲ್ಲಿ ಒಂದು ವನವನ್ನು ನಿರ್ಮಾಣ ಮಾಡಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ 156ನೇ ವರ್ಷಕ್ಕೆ 156 ಗಿಡಗಳನ್ನಲ್ಲಿ ನೆಟ್ಟು ಸಾಕಿದ್ದೇವೆ. ಅಲ್ಲಿ ಒಂದು ಮಾವಿನ ವನವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದೇವೆ. ಒಂದಷ್ಟು 40-50ಕ್ಕಿಂತ ಹೆಚ್ಚು ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳನ್ನು ಕೂಡ ಅಲ್ಲಿ ನಾಟಿ ಮಾಡಿದ್ದೇವೆ. ಅಲ್ಲಿನ 2 ಶಾಲೆಗಳಿಗೆ ವರ್ಷ ಅಲ್ಲಿನ ಹಣ್ಣನ್ನು ಕೊಡುವಂಥ ಒಂದು ಪ್ರಯತ್ನಗಳು ಅಲ್ಲಿನ ಯುವಕರು ಮಾಡ್ತಾ ಇದ್ದಾರೆ. ಇದು ಬಹಳ ಖುಷಿ ಕೊಡುವಂಥದ್ದು. ಖಾಲಿ ಜಾಗ ಇದ್ದರೆ ಎಲ್ಲಿ ಇದ್ದರೂ ಕೂಡ ನಮಗೆ ಹೇಳಿದರೆ ತಕ್ಷಣ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಹಣ್ಣಿನ ಗಿಡ ನೆಡಲಿಕ್ಕೆ ಅವಕಾಶ ಇದ್ದರೆ ಹಣ್ಣಿನ ಗಿಡ ಅಥವಾ ಬೇರೆ ಯಾವ ಆ ಒಂದು ಸಂಸ್ಥೆಯವರಿಗೆ ಯಾವ ಗಿಡಗಳಲ್ಲಿ ಬೇಕು, ಯಾವ ಅಂದರೆ ಯಾವ ವೆರೈಟಿಯ ಗಿಡ ಬೇಕು ಅದನ್ನೇ ತಂದು ಹಾಕಿ, ಅಂದರೆ ಅವರಿಗೆ ಬೇಕಾಗಿರುವಂಥ ಗಿಡಗಳನ್ನು ನಾವು ಹಾಕಿದರೆ ಅವರಂದ್ರೆ ಪ್ರೀತಿಯನ್ನು ಸಾಕ್ತಾರೆ. ನಾವೇ ಅವರಿಗೆ ಬೇಕಿದ್ರ ಜಾಗದಲ್ಲಿ ನಾವೇ ನಮ್ಮ ಒಂದು ಅಭಿರುಚಿಯ ಗಿಡಗಳನ್ನು ಹಾಕಿದರೆ ಅಲ್ಲಿ ಅದಕ್ಕೆ ಬೆಲೆ ಬರುವುದಿಲ್ಲ. ಅದಕ್ಕೋಸ್ಕರ ಅವರು ಏನು ಹೇಳ್ತಾರೆ ಅದೇ ಗಿಡಗಳನ್ನು ಹಾಕಿ ಅದನ್ನು ಸಾಕಿ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಇತ್ತೀಚಿನ ನಿಮ್ಮ ಒಂದು ಪ್ರಯತ್ನ ಅಂತಂದರೆ ಬಹುಶಃ ಪಿಲಿಕುಳ ನಿಸರ್ಗಧಾಮಕ್ಕೆ ಹೋಗುವಂತಹ ರಸ್ತೆಯ 2 ಬದಿಯಲ್ಲಿಯೂ ಕೂಡ ಗಿಡವನ್ನು ನೆಡುವಂಥ ಒಂದು ಪ್ರಯತ್ನ, ಇದರ ಬಗ್ಗೆ ಹೇಳಿ. ಈ ಜವಾಬ್ದಾರಿ ನನಗೆ ಬಂದಿರುವಂಥದ್ದು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನಿಂದ. ನಮ್ಮ ಜಿಲ್ಲೆ 317D ಸಂಜೀತ್ ಶೆಟ್ಟಿ ಅವರು ಗವರ್ನರ್ ಆಗಿರುವಂಥದ್ದು, ಅವರ ಒಂದು ನೇತೃತ್ವದಲ್ಲಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಅದನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅರಣ್ಯಾಧಿಕಾರಿಗಳು ಕೂಡ ನಮ್ಮ ಜೊತೆ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳು ಕೂಡ ಈ ಒಂದು ಯೋಜನೆಗೆ ನನ್ನ ಜೊತೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಶಸ್ಸು ಆಗ್ಬೋದು ಅನ್ನುವಂಥದ್ದು ನನಗೆ ತುಂಬ ಆಶಾವಾದ ಇದೆ. ನಮ್ಮ ಜನರ ಸಹಕಾರ ಬೇಕು, ಪ್ರೀತಿ ಬೇಕು, ಆ ಭಾಗದ ಎಲ್ಲ ಜನರ ಪ್ರೀತಿ ಕೂಡ ಅದಕ್ಕೆ ಬೇಕಾಗಿರುವಂಥದ್ದು. ಅದಕ್ಕೆ ನಾವು ಆಯ್ಕೆ ಮಾಡಿರುವಂಥ ಗಿಡ ಆಲದ ಮರ, ಅದು ಇಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಇಲ್ಲಿನ ಅರಣ್ಯಾಧಿಕಾರಿಯಾಗಿರ್ತಕ್ಕಂಥ ರೇಂಜರ್ ಪ್ರಶಾಂತ್ ಪೈ ಅವರು ನನಗೆ ಸಹಕಾರವನ್ನು ಕೊಟ್ಟು ಮೈಸೂರಿಗೆ ಕಳಿಸಿ ಅಲ್ಲಿ ಕರಿಕಲನ್ ಅವರ ಹತ್ರ ಜೊತೆ ಅಲ್ಲಿನ DF ಆಗಿರತಕ್ಕಂಥ ಕಲಿಕಲನ ಜೊತೆ ಮಾತಾಡಿ ಅಲ್ಲಿ ನಮಗೆ ಆ ಗಿಡಗಳನ್ನು ತರುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಅದು ಆಗುವಂಥದ್ದು ಇಡೀ ನಮ್ಮ ಭಾರತದ ಜನ ಟ್ರೀ ಟನೆಲ್ ಅನ್ನುವಂಥ ಹೊಸ ಒಂದು ಪ್ರಯೋಗಕ್ಕೆ ಕಣ್ಣನ್ನು ತೆರೆಯುವಂಥದ್ದು ಮತ್ತು ಆನಂದವನ್ನು ಪಡೆಯುವಂಥದ್ದು. ಬಹುಶಃ ಮೈಸೂರಿನ ಝೂವಿನ ಪಕ್ಕದಲ್ಲಿ ಇಂಥದ್ದೊಂದು ಇರುವುದನ್ನು ನಾವು ಗಮನಿಸಿರಬಹುದು. ಅಲ್ಲಿ ಪ್ರಾಕೃತಿಕವಾಗಿ ಆಗಿರುವಂಥದ್ದನ್ನು ಗಮನಿಸಿದ್ದೇವೆ. ಹೌದು ಹೌದು, ಇಲ್ಲಿ ನಾವು ಪ್ರಾಕೃತಿಕವಾಗಿ ಅಲ್ಲ, ಇದು ಮಾನವ ನಿರ್ಮಿತ. ಹಾಗಾಗಿ ಒಂದು ಪ್ರಯತ್ನ ನಮ್ದು ಇಲ್ಲಿ ಮಂಗಳೂರಲ್ಲಿ ನೋಡ, ಎಲ್ಲ ನಮ್ಮ ಜಿಲ್ಲಾಡಳಿತ ಕೂಡ ಅದಕ್ಕೆ ನನಗೆ ಸಹಕಾರ ಕೊಡಬೇಕು. ಅರಣ್ಯ ಇಲಾಖೆ ನಮ್ಮ ಜೊತೆ ಇದೆ, ಎಲ್ಲ ಪ್ರತಿಯೊಂದು ಆಫೀಸರ್ಸ್ ಕೂಡ ನನಗೆ ಹೆಲ್ಪ್ ಅನ್ನು ಮಾಡ್ತಾ ಇದ್ದಾರೆ, ಸಹಕಾರವನ್ನು ಕೊಡ್ತಾ ಇದ್ದಾರೆ, ಬಹಳ ಖುಷಿಯಲ್ಲಿದ್ದಾರೆ. ಅದು ನಮ್ಮ ನನ್ನ ಈ ಪ್ರಯತ್ನ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ಬಿನ 317D ನಮ್ಮ 4 ಜಿಲ್ಲೆಗಳನ್ನು ಒಳಗೊಂಡ ಈ ಸಂಸ್ಥೆ ಏನಿದೆ, ಲಯನ್ಸ್ ಸಂಜೀತ್ ಶೆಟ್ಟಿ ಅವರು ನನಗೆ ಬಹಳ ಒಂದು ಪ್ರೀತಿಯಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ನಾನು ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ. ಮಧು ಉಳ್ಳಲವರು ಈಗ ಇಂಥ ಒಂದು ಯಾವುದೇ ಯೋಜನೆಯನ್ನು ಕೈಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತವೆ, ಸಹಕಾರವು ಕೂಡ ಬೇಕಾಗ್ತದೆ, ಬೇರೆ ಬೇರೆ ಇಲಾಖೆಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಸಹಯೋಗ ಬೇಕಾಗ್ತದೆ, ಈ ಬಗ್ಗೆ ಹೇಳಿ. ನನಗೆ ಅರಣ್ಯ ಇಲಾಖೆಯ DF ದಿನೇಶ್ ಅವರು ನನ್ನನ್ನು ಬಹಳ ಒಂದು ಪ್ರೀತಿಯಿಂದ ಕಂಡಿದ್ದಾರೆ ಮಾತ್ರ ಅಲ್ಲ, ಇಡೀ ಇಲಾಖೆ ಪ್ರೀತಿಯಿಂದ ಕಂಡಿದೆ. ಅವರ ಸಹಕಾರ ನನಗೆ ಬೆನ್ನೆಲುಬಾಗಿ ಸಿಕ್ಕಿದೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇಲಾಖೆಯ ಪ್ರೀತಿ ನನಗೆ ಸಿಕ್ಕಿರುವಂಥದ್ದು, ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆ ಇರುವಂಥದ್ದು, ನನಗೆ ತುಂಬ ಒಂದು ಆನೆ ಬಲ ಬಂದಿದೆ. ಇದೇ ರೀತಿ ಮುಂದುವರಿಯಲಿ ಈ ಪ್ರೀತಿ ವಿಶ್ವಾಸ, ಗಿಡದ ಮೇಲೆ, ಹಸಿರಿನ ಮೇಲೆ, ಬೆಟ್ಟ ಗುಡ್ಡಗಳ ಮೇಲೆ, ಹಸಿರು ಅಥವಾ ನದಿ ತೊರೆಗಳ ಮೇಲೆ ನಮ್ಮನ್ನೆಲ್ಲ ಹರಸುವಂಥದ್ದಿದು, ಎಲ್ಲ ಅದನ್ನು ಪ್ರೀತಿಸುವ, ಗೌರವಿಸುವ. ಸರಿ, ಈಗ ಗಿಡವನ್ನು ನೆಡುವಂಥದ್ದು ಎಷ್ಟು ಮುಖ್ಯವೋ ಅದನ್ನು ಬೆಳೆಸುವಂಥದ್ದು ಕೂಡ ಅಷ್ಟೇ ಜವಾಬ್ದಾರಿಯುತವಾದಂಥ ಕೆಲಸ. ಈ ಬೆಳೆಸುವಲ್ಲಿ ಸಾರ್ವಜನಿಕರ ಒಂದು ಪಾತ್ರ ಏನು, ಅವರ ಒಂದು ಜವಾಬ್ದಾರಿ ಏನು? ಸವಾಲು ಎದುರಾಗುವುದೇ ಇಲ್ಲಿ. ಯಾಕೆಂತೇಳಿದ್ರೆ ನಾವು ಮೊನ್ನೆ ಉಳ್ಳಾಳದ ಶಾರದಾ ನಿಕೇತನದ 75ನೇ ವರ್ಷಕ್ಕೆ 75 ಹಣ್ಣಿನ ಗಿಡಗಳನ್ನು ನೆಡುವುದು ಒಂದು ಪ್ರಯತ್ನವನ್ನು ಮಾಡಿದ್ವಿ. ಶಾರದಾಮೃತ ಶಾಲು ಮರ ಅಂತೇಳಿ ಆ 75 ಗಿಡಗಳಲ್ಲಿ ಕೂಡ ನಾನು ನೆಟ್ಟು ಈಗ ಒಂದು ತಿಂಗಳಾಗ್ತಾ ಬರ್ತಾ ಉಂಟು, ಒಂದೇ ಒಂದು ಗಿಡದ ಒಂದೇ ಒಂದು ಎಲೆ ಕೂಡ ಉದಿರಲಿಲ್ಲ. ಎಲ್ಲ ಜನರು ಆ ಭಾಗದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮಳೆ ಕಡಿಮೆ ಆದ ಈ ಸಂದರ್ಭದಲ್ಲಿ ಕೂಡ ಒಂದಷ್ಟು ನೀರನ್ನು ತಂದು ಹಾಕ್ತಾ ಇದ್ದಾರೆ. 2 ದಿನಕ್ಕೊಮ್ಮೆ ಹೋಗಿ ನಾನು ಕೂಡ ಅದನ್ನು ನೋಡ್ತಾ ಇದ್ದೇನೆ. ಅದೇ ರೀತಿ ನನಗೆ ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಇಡೀ ಭಾರತದಲ್ಲಿ ಜನ ಏನಾಗಬೇಕಂದ್ರೆ ಮರ ಅಂದರೆ ಒಂದು ತನ್ನ ಮಗುವಿನ ಹಾಗೆ ತಾನು ದಿನನಿತ್ಯ ಬಂದು ಅದನ್ನು ಪಾಲನೆ ಪೋಷಣೆ ಮಾಡುವಂಥದ್ದು ಮತ್ತು ಅದರ ಜೊತೆ ಮಾತಾಡುವಂಥದ್ದು, ನಮಗೆ ಪ್ರಮುಖವಾಗಿ ಬೇಕಿರುವಂಥದ್ದು ಅದರ ಜೊತೆ ಮಾತಾಡುವಂಥದ್ದು, ಇದು ಬಹಳ ಅತಿ ಮುಖ್ಯವಾಗಿರುವಂಥದ್ದು. ಪ್ರತಿಯೊಬ್ಬರು ಅದರ ಮೈ ದಡವಿ ಏನು, ನೀನು ಹೇಗಿದ್ದೀನಿ ಅಂತೇಳಿ ಮಾತಾಡಿದರೆ ಖಂಡಿತವಾಗಿ ಅದರ ಮರುದಿವಸ ಎಲ್ಲ 15 ದಿವಸ ಎಲ್ಲ 1 ತಿಂಗಳಾಗುವಾಗ ಅದರಲ್ಲಿ ಚಿಗುರು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಎಷ್ಟು ಹುಳಸಾಗಿ ಉಳಿದ ಮರಗಳಿಗಿಂತ ಹೆಚ್ಚು ಹುಳಸಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ, ನೀವು ತಕ್ಷಣ ಇದನ್ನು ಗಮನಿಸಬಹುದು. ಹೌದು, ಅರಣ್ಯ ಅಧಿಕಾರಿಗಳು ಹಿಂದೆ ಹೇಳಿದಂತಹ ಮಾತು, ಹೃದಯದಲ್ಲಿ ಇದಕ್ಕೆ ಅವಕಾಶ ಕೊಡಬೇಕು. ಶ್ರೀಧರ್ ಸರ್ ಅವರನ್ನು ಮಾತು ಹೇಳ್ತಾ ಇದ್ರು, ಈಗ ಅವರು ACF ಆಗಿ ಪ್ರಮೋಷನ್ ಪಡೆದಿದ್ದಾರೆ. ಶ್ರೀಧರ್ ಅವರು ಮುಂಚೆ ಇದ್ರು, ಅವರ ಈ ಮಾತನ್ನ ಎಲ್ಲ ವೇದಿಕೆಯಲ್ಲಿ ಹೇಳ್ತಾ ಇದ್ರು, ಹೃದಯದಲ್ಲಿ ಒಂದು ಜಾಗ ಕೊಡಬೇಕು, ಆಗ ಇದಕ್ಕೆ ಬೆಲೆ ಬರುತ್ತೆ, ಇದಕ್ಕೆ ಪ್ರೀತಿ ಸಿಗತ್ತೆ, ಆ ಪ್ರೀತಿ ಸಿಕ್ಕಾಗ ಈ ಗಿಡ ಹೆಮ್ಮರವಾಗಿ ಬೆಳೆಯುತ್ತದೆ ಅನ್ನುವಂಥದ್ದು. ಬಹಳ ಸಂತೋಷ ಮಾಧವ್ ಉಳ್ಳಾಲ ಅವರೇ. ನಗರ ಹಸಿರೀಕರಣ ಮತ್ತು ತ್ಯಾಜ್ಯ ನಿರ್ವಹಣೆ ಈ ಎರಡು ವಿಚಾರದ ಬಗ್ಗೆ ಇದನ್ನು ಸಂಯೋಜಿಸಿ ಹೇಗೆ ಮುಂದುವರಿಬಹುದು, ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಹೇಗೆ ವಹಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅನುಭವದ ಮಾತನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ನಗರ ಹಸಿರೀಕರಣ ಮತ್ತು ತ್ಯಾಜ್ಯ ನಿರ್ವಹಣೆ ಈ ಕುರಿತು ಮಾಧವ ಉಳ್ಳಾಲ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ BPLನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, APLನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಕೋಕೋ ಬೆಳೆಯು ಒಂದು ಪ್ರಮುಖವಾದಂತಹ ಮಿಶ್ರ ಬೆಳೆಯಾಗಿದ್ದು ಅಡಿಕೆ ತೋಟದಲ್ಲಿ ಇಲ್ಲವೇ ತೆಂಗಿನ ತೋಟಗಳಲ್ಲಿ ಎಡೆಬಿಡಿಯಾಗಿ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಇದು ಒಂದು ಉಷ್ಣವಲಯದ ಬೆಳೆಯಾಗಿದ್ದು ವಾಣಿಜ್ಯವಾಗಿಯೂ ಕೂಡ ಇದನ್ನು ಬೆಳೆಯಬಹುದು. ಇದರಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ಗುರುತಿಸಬಹುದು: ಕ್ರಯೋಲೋ, ಫಾರೆಸ್ಟಿರೋ ಮತ್ತು ಟ್ರಿನಿಟಾರಿಯೋ ಎನ್ನುವಂತಹದ್ದು. ಕ್ರಯೋಲೋ ಎನ್ನುವಂತಹದ್ದು ಕಡು ಕೆಂಪು ಬಣ್ಣದಿಂದ ಕೂಡಿರುವಂತಹದ್ದು, ಹಣ್ಣಾದಾಗ ಕಿತ್ತಲೆ ಬಣ್ಣವನ್ನು ಹೊಂದುತ್ತವೆ. ಫಾರೆಸ್ಟಿರೋ ಎನ್ನುವಂಥದ್ದು ಹಸಿರು ಕೂಡುಗಳು ಬಲಿತ ಮೇಲೆ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಕ್ರಯೋಲೋ ಒರಟಾದ ಮೇಲ್ಮೈ, ಸ್ಪಷ್ಟವಾಗಿ ಚೂಪಾದ ತುದಿ ಮತ್ತು ತೆಳ್ಳನೆಯ ಸಿಪ್ಪೆಯನ್ನು ಹೊಂದಿರುತ್ತವೆ. ಫಾರೆಸ್ಟಿರೋದ ಸಿಪ್ಪೆಯು ದಪ್ಪಗಿದ್ದು ನಯವಾದ ಮೇಲ್ಮೈಯನ್ನು ಹೊಂದಿರುತ್ತವೆ, ತುದಿಗಳು ದುಂಡಾಗಿರ್ತವೆ. ಕ್ರಯೋಲೋ ಪ್ರತಿ ಹಣ್ಣಿಗೆ ಸುಮಾರು 20-30 ಬೀಜಗಳನ್ನು ಹೊಂದಿರ್ತವೆ. ಫಾರೆಸ್ಟಿರೋ ಪ್ರತಿ ಹಣ್ಣಿಗೆ ಸುಮಾರು 30 ಹಾಗೂ ಅದಕ್ಕಿಂತ ಮೇಲ್ಪಟ್ಟು ಬೀಜಗಳನ್ನು ಹೊಂದಿರ್ತವೆ. ಕೊಕ್ಕೋ ಬೆಳೆಯಲ್ಲಿ ಅನೇಕ ಸುಧಾರಿತ ತಳಿಗಳು ಅಥವಾ ಸಂಕರಣ ತಳಿಗಳು ಬಿಡುಗಡೆಗೊಂಡಿವೆ. ಇವುಗಳಲ್ಲಿ ಮುಖ್ಯವಾಗಿ VTL ಕ್ಲೋನ್ 1, ಈ ತಳಿಯು ನೈಜೀರಿಯಾದಿಂದ ಸಂಗ್ರಹಿಸಿದ ವಂಶವಾಹಿಯಿಂದ ಅಭಿವೃದ್ಧಿಪಡಿಸಿರುವಂತಹ ತಳಿ. ಪ್ರತಿ ಗಿಡ ವರ್ಷಕ್ಕೆ ಸರಾಸರಿ ಸುಮಾರು 50-55 ಹಳದಿ ಬಣ್ಣದ ಹಣ್ಣುಗಳನ್ನು ನೀಡುತ್ತದೆ. ಒಂದು ಹಣ್ಣಿನ ತೂಕ ಸುಮಾರು 350 ಗ್ರಾಂ ಇದ್ದು ಸರಾಸರಿ 35 ಬೀಜಗಳನ್ನು ಹೊಂದಿರುತ್ತವೆ. ಒಂದು ಹೆಕ್ಟೇರ್ಗೆ ಸರಾಸರಿ 850-900 ಕಿಲೋಗ್ರಾಂನಷ್ಟು ಒಣ ಬೀಜವನ್ನು ಪಡಿಬಹುದು. ಬೀಜದಲ್ಲಿ ಸರಾಸರಿ ತಿರುಳಿನ ಪ್ರಮಾಣ 88%, ಸರಾಸರಿ ಕೊಬ್ಬಿನ ಪ್ರಮಾಣ 50% ಇರುತ್ತದೆ. ಶೀಘ್ರವಾಗಿ ಮತ್ತು ಸುಸ್ಥಿರವಾಗಿ ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿ ಇದು. VTL ಸೆಲೆಕ್ಷನ್ 1 ಎನ್ನುವಂತಹದ್ದು ಇನ್ನೊಂದು ಪ್ರಮುಖ ತಳಿ. ಈ ತಳಿಯು VTLC1, ಇದರಿಂದ ಆಯ್ಕೆ ಮೂಲಕ ಅಭಿವೃದ್ಧಿಪಡಿಸುವಂತಹ ತಳಿ. ಪ್ರತಿ ಗಿಡ ವರ್ಷಕ್ಕೆ ಸರಾಸರಿ 55 ಕಿತ್ತಳೆ ಬಣ್ಣದ ಹಣ್ಣುಗಳನ್ನು ನೀಡುತ್ತದೆ. ಒಂದು ಹಣ್ಣಿನ ತೂಕ ಸುಮಾರು 360 ಗ್ರಾಂ ಇದ್ದು ಸರಾಸರಿ 42 ಬೀಜಗಳನ್ನು ಹೊಂದಿರುತ್ತವೆ. ಕಪ್ಪು ಕಾಯಿ, ಕೊಳೆ ರೋಗ ಮತ್ತು ಟಿ ಸೊಳ್ಳೆ ಮತ್ತು ಕಡಿಮೆ ನೀರನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಇದು ಹೊಂದಿದೆ. VTL ಸೆಲೆಕ್ಷನ್ 2 ಎನ್ನುವಂತಹದ್ದು ಪ್ರತಿ ಗಿಡಕ್ಕೆ ಸರಾಸರಿ 55 ಹಣ್ಣುಗಳನ್ನು ನೀಡುತ್ತದೆ. ಒಂದು ಹಣ್ಣಿನ ತೂಕ 400 ಗ್ರಾಂ ಇದ್ದು ಸರಾಸರಿ 40-41 ಬೀಜಗಳನ್ನು ಹೊಂದಿರುತ್ತವೆ. ಬೀಜದಲ್ಲಿ ಸರಾಸರಿ ತಿರುಳಿನ ಪ್ರಮಾಣ 85%, ಅಧಿಕ ಇಳುವರಿಯನ್ನು ಕೊಡುವುದರ ಜೊತೆಗೆ ಕಪ್ಪು ಕಾಯಿ, ಕೊಳೆ ರೋಗ ಹಾಗೂ ಟಿ ಸೊಳ್ಳೆ ಬಾಧೆಯನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಕೂಡ ಇದು ಹೊಂದಿದೆ. VTL CH1, ಇದು ಸಂಕರಣ ತಳಿ. ಸರಾಸರಿ 350 ಗ್ರಾಂ ತೂಕ ಇರ್ತದೆ ಒಂದು ಹಣ್ಣು. 40 ಬೀಜಗಳನ್ನು ಹೊಂದಿರ್ತವೆ. ಅಧಿಕ ಇಳುವರಿ ನೀಡುವ ತಳಿಯಾಗಿದ್ದು ಕಪ್ಪು ಕಾಯಿ, ಕೊಳೆ ರೋಗ, ಟಿ ಸೊಳ್ಳೆ ಮತ್ತು ನೀರಿನ ಅಭಾವವನ್ನು ತಡೆದುಕೊಳ್ಳುವಂತಹ ಗುಣವನ್ನು ಹೊಂದಿದೆ. VTL CH2 ಎನ್ನುವಂತಹದ್ದು ಪ್ರತಿ ಗಿಡಕ್ಕೆ ಸರಾಸರಿ 50 ಹಣ್ಣುಗಳನ್ನು ನೀಡುತ್ತದೆ. 350 ಗ್ರಾಂ ತೂಕ ಇದ್ದು 40 ಬೀಜಗಳನ್ನು ಹೊಂದಿರ್ತವೆ. ಅಧಿಕ ಇಳುವರಿ ನೀಡುವ ತಳಿಯಾಗಿದ್ದು ಕಪ್ಪು ಕಾಯಿ, ಕೊಳೆ ರೋಗವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಹಾಗೆಯೇ VTL CH3, VTL CH4, VTL CH5, ಇವಲ್ಲದೆ VTL CS3, VTL CS4 ಈ ತಳಿಗಳು ಕೂಡ ಲಭ್ಯ ಇವೆ. ಕೊಕ್ಕೋ ಗಿಡವನ್ನು ನೆಡುವ ಬಗ್ಗೆ ಕೆಲವೊಂದು ಮಾಹಿತಿ ಇಲ್ಲಿದೆ. ಅಡಿಕೆಯೊಂದಿಗೆ ಕೊಕ್ಕೋನ ಬೆಳೆಯುವುದಿದ್ರೆ 9 ಅಡಿ ಅಂತರದಲ್ಲಿ ಇರುವಂತಹ ಅಡಿಕೆ ತೋಟದಲ್ಲಿ ಕೊಕ್ಕೋವನ್ನು 4 ಮರಗಳ ಮಧ್ಯದಲ್ಲಿ 9x18 ಅಡಿ ಅಂತರದಲ್ಲಿ 2 ಸಾಲಿನ ನಡುವೆ ನೆಡಬಹುದು. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 686 ಗಿಡಗಳು ನಿಲ್ತವೆ. ತೆಂಗಿನೊಂದಿಗೆ ಕೊಕ್ಕೋವನ್ನು ಬೆಳೆಯುವುದಿದ್ರೆ 25 ಅಡಿ ಅಂತರದಲ್ಲಿರುವಂತಹ ತೆಂಗಿನ ತೋಟದಲ್ಲಿ ಕೊಕ್ಕೋವನ್ನು 2 ಸಾಲುಗಳ ಮಧ್ಯದಲ್ಲಿ 9x10 ಅಡಿ ಅಂತರದಲ್ಲಿ ನೆಡಬಹುದು. 3 ಮೀಟರ್ ಅಂತರದಲ್ಲಿ ಗಿಡಗಳ ಸಾಂದ್ರತೆ ಒಂದು ಹೆಕ್ಟೇರ್ಗೆ ಸುಮಾರು 444. ತೆಂಗಿನ ಅಂತರವು ಹೆಚ್ಚಿದ್ರೆ ದ್ವಿಸಾಲು ಪದ್ಧತಿಯನ್ನು ಅನುಸರಿಸಿ 2.5-2.7 ಮೀಟರ್ ಅಂತರದಲ್ಲಿ ಒಂದು ಹೆಕ್ಟೇರ್ಗೆ 800 ಕೊಕ್ಕೋ ಗಿಡಗಳನ್ನು ನೆಡಬಹುದು. ತೆಂಗಿನ ಎಲೆ ಬಿದ್ದು ಕೊಕ್ಕೋ ಗಿಡಗಳಿಗೆ ಹಾನಿಯುಂಟಾಗುವುದನ್ನು ತಪ್ಪಿಸುವುದಕ್ಕೆ ಅವುಗಳನ್ನು ತೆಂಗಿನ ಕಾಂಡದಿಂದ ಸುಮಾರು 3 ಮೀಟರ್ ದೂರದಲ್ಲಿ ನೆಟ್ಟರೆ ಒಳ್ಳೆಯದು. ತಾಳೆ ಗಿಡಗಳೊಂದಿಗೂ ಕೂಡ ಕೊಕ್ಕೋ ಕೃಷಿಯನ್ನು ಮಾಡಬಹುದು. ತ್ರಿಕೋನ ಪದ್ಧತಿಯಲ್ಲಿ 9.9 ಮೀಟರ್ ಅಥವಾ 10.5 ಮೀಟರ್ ಅಂತರದಲ್ಲಿ ನೆಟ್ಟ ತಾಳೆ ತೋಟದಲ್ಲಿ ಕೊಕ್ಕೋವನ್ನು 2 ಸಾಲುಗಳ ಮಧ್ಯದಲ್ಲಿ 8 10 ಅಡಿ ಅಂತರದಲ್ಲಿ ನೆಡಬಹುದು. 1 ಹೆಕ್ಟೇರ್ಗೆ 400 ಗಿಡಗಳು ನಿಲ್ಲುತ್ತವೆ. ತಾಳೆ ತೋಟದಲ್ಲಿ ನೆರಳು ಹೆಚ್ಚಾಗಿರುವುದರಿಂದ ಕೊಕ್ಕುವನ್ನು ಅಂತರ ಬೆಳೆಯಾಗಿ ಬೆಳೆಯುವುದಕ್ಕೆ ತಾಳೆ ಮರದ ವಯಸ್ಸನ್ನು ಗಣನೆಗೆ ತೆಗೆದುಕೊಳ್ಳುವುದಲ್ಲದೆ ಹೆಚ್ಚು ಅಂತರವಿರುವ ಅಥವಾ ಚದರ ಪದ್ಧತಿಯಲ್ಲಿ ನೆಟ್ಟಿರುವ ತೋಟವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕೊಕ್ಕೋ ಗಿಡವೊಂದಕ್ಕೆ ವರ್ಷಕ್ಕೆ ಸುಮಾರು 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ ಹಾಗೂ 140 ಗ್ರಾಂನಷ್ಟು ಪೊಟ್ಯಾಷನ್ನ ಒದಗಿಸುವಂತಹ ಗೊಬ್ಬರವನ್ನು 2 ಸಮಭಾಗ ಮಾಡಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕಾಗ್ತದೆ. ಪ್ರಥಮ ವರ್ಷದ ಸಸಿಗಳಲ್ಲಿ 1 ಅಡಿ ತ್ರಿಜ್ಯದಲ್ಲಿ ಗೊಬ್ಬರಗಳನ್ನು ಹಾಕಿ ಮಣ್ಣಿನೊಂದಿಗೆ ಮಿಶ್ರಣಗೊಳಿಸಬೇಕು. 2 ವರ್ಷದ ನಂತರ 1.5-2.5 ಅಡಿ ತ್ರಿಜ್ಯದಲ್ಲಿ ಅಳತೆಯಲ್ಲಿ ಗೊಬ್ಬರವನ್ನು ಹಾಕಬೇಕು. ಕಡಿಮೆ ಸಾವಯವ ಪದಾರ್ಥ ಮತ್ತು ಅಧಿಕ ರಂಜಕವಿರುವ ತಟಸ್ಥ ರಸಸಾರ ಹೊಂದಿರುವ ಮಣ್ಣು, ಕ್ಷಾರೀಯ ಮತ್ತು ಮರಳು ಮಣ್ಣಿನಲ್ಲಿ ಸತುವಿನ ಕೊರತೆಯು ಹೆಚ್ಚಾಗಿ ಕಂಡುಬರುತ್ತದೆ. ಇದರ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಎಲೆಗಳು ಬಿಳಿಚಿಕೊಳ್ಳುವಂತಹದ್ದು ಪ್ರಾರಂಭಿಕ ಲಕ್ಷಣ. ಈ ರೀತಿ ಬಿಳಿಚಿಕೊಳ್ಳುವುದು ಅಲ್ಲಲ್ಲಿ ಕಂಡುಬಂದು ನಂತರದ ದಿನಗಳಲ್ಲಿ ಎಲೆಯ ಪತ್ರನಾಳಗಳು ಮಾತ್ರ ಹಸಿರಾಗಿರುತ್ತವೆ. ಎಲೆಗಳು ಕತ್ತಿಯ ಆಕಾರದಲ್ಲಿನ ಹೊಂದಿ ಸಣ್ಣ ಎಲೆ ನಂಜು ರೋಗದ ಲಕ್ಷಣವನ್ನು ತೋರಿಸುತ್ತದೆ. ಕೊಂಬೆಗಳು ಗುಚ್ಚರೋಗದ ಚಿಹ್ನೆಯನ್ನು ತೋರಿಸಬಹುದು. ಇದನ್ನು ಹತೋಟಿ ಮಾಡುವುದಕ್ಕೆ 0.3% ಸತುವಿನ ಸಲ್ಫೇಟ್, ಅಂದರೆ 1 ಲೀಟರ್ ನೀರಿಗೆ 3 ಗ್ರಾಂನ ಹಾಗೆ ಕಾಪರ್ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟನ್ನು ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಸತುವಿನ ಕೊರತೆಯನ್ನು ಹೋಗಲಾಡಿಸಬಹುದು. ಕಬ್ಬಿಣದ ಕೊರತೆಯ ಲಕ್ಷಣಗಳು ಅಂತಂದರೆ ಎಲೆಗಳ ಪತ್ರನಾಳಗಳು ಮಾತ್ರ ಕಡು ಹಸಿರಾಗಿದ್ದು ಉಳಿದ ಭಾಗಗಳು ತಿಳಿ ಹಸಿರಾಗಿರ್ತವೆ. ಕೆಲವೊಮ್ಮೆ ಪತ್ರನಾಳ ಹಸಿರಾಗಿದ್ದು ಉಳಿದ ಭಾಗಗಳು ತಿಳಿ ಹಳದಿ ಮಿಶ್ರಿತ ಬಿಳಿ ಅಥವಾ ಸಂಪೂರ್ಣ ಬಿಳಿ ಬಣ್ಣದ್ದಾಗಿರ್ತವೆ. ಇದನ್ನು ಹತೋಟಿ ಮಾಡುವುದಕ್ಕೆ 1%ರಷ್ಟು ಕಬ್ಬಿಣದ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟನ್ನು, ಅಂದರೆ 1 ಲೀಟರ್ ನೀರಿಗೆ 0.1 ಗ್ರಾಂನ ಹಾಗೆ ಎಲೆಗಳ ಮೇಲೆ ಸಿಂಪಡಿಸಬೇಕಾಗ್ತದೆ. ಕೊಕ್ಕೋ ಕೃಷಿಯಲ್ಲಿ ಗಿಡವನ್ನು ಸವರುವಂತಹದ್ದು ಅತ್ಯಂತ ಪ್ರಮುಖವಾದಂತಹ ಚಟುವಟಿಕೆ. ಸಾಮಾನ್ಯವಾಗಿ ಕೊಕ್ಕೋವನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನು ನಿಯಂತ್ರಣದಲ್ಲಿ ಇಡಬೇಕಾಗ್ತದೆ. ಅಲ್ಲದೆ ಸವರಿಕೆಯು ಕೊಕ್ಕೋ ಗಿಡದಲ್ಲಿ ಹೂ ಬಿಡುವುದಕ್ಕೆ ಮತ್ತು ಕಾಯಿಯಾಗುವುದಕ್ಕೆ ಪೂರಕವಾಗಿರುವುದರಿಂದ ಸೂಕ್ತ ಮತ್ತು ಕ್ರಮಬದ್ಧ ಸವರುವಿಕೆಯು ಈ ಬೆಳೆಯಲ್ಲಿ ಅತಿ ಅವಶ್ಯ. ಕೊಕ್ಕೋ ಗಿಡದ ಬೆಳವಣಿಗೆ ತುಸು ಭಿನ್ನವಾಗಿದ್ದು ಸಸಿಗಳು ನೇರವಾಗಿ ಸುಮಾರು 1-1.5 ಮೀಟರ್ನಷ್ಟು ಎತ್ತರಕ್ಕೆ ಬೆಳೆದು ತನ್ನ ನೇರ ಬೆಳವಣಿಗೆಯನ್ನು ನಿಲ್ಲಿಸಿ ಕವಲೊಡೆಯುತ್ತವೆ. ಈ ರೀತಿಯಾಗಿ ಕವಲೊಡೆದ ರೆಂಬೆಗಳನ್ನು ಫ್ಯಾನ್ ರೆಂಬೆಗಳೆಂದು ಕರೆಯಲಾಗ್ತದೆ ಹಾಗೂ ಕವಲೊಡೆದ ಸಸ್ಯ ಭಾಗವನ್ನು ಜಾರ್ಕೆಟ್ ಎಂದು ಗುರುತಿಸಲಾಗ್ತದೆ. ಈ ಜಾರ್ಕೆಟ್ ಭಾಗದಿಂದ ತುಸು ಕೆಳಗಡೆ ಮೇಲ್ಮುಖವಾಗಿ ಬೆಳೆಯುವಂತಹ ರೆಂಬೆ ಅಥವಾ ಚೂಪಾನ್ ಟಿಸಿಲೊಡೆದು ಮೇಲ್ಮುಖವಾಗಿ ಬೆಳೆದು ನಂತರ ಪುನಃ ಬೆಳವಣಿಗೆ ನಿಲ್ಲಿಸಿ ಫ್ಯಾನ್ ರೆಂಬೆಗಳನ್ನು ಉತ್ಪಾದಿಸ್ತವೆ. ಈ ರೀತಿಯಾಗಿ ಕೊಕ್ಕೋವು ಸುಮಾರು 4-10 ಮೀಟರ್ವರೆಗೆ ಬೆಳೆಯಬಹುದು. ಆದರೆ ಇವುಗಳನ್ನು ನಿಯಂತ್ರಿಸುವುದರಿಂದ ಕೆಲವೊಂದು ಅನುಕೂಲಗಳಿವೆ. ಕೊಕ್ಕೋ ಗಿಡವನ್ನು ಸೌರುವಿಕೆಯಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಉದ್ದೇಶಕ್ಕೆ ಇದನ್ನು ಮಾಡಬಹುದು. ನಿರ್ದಿಷ್ಟವಾದಂತಹ ಆಕಾರವನ್ನು ಕೊಡುವಂತಹದ್ದು ಒಂದು ಪ್ರಮುಖವಾದಂತಹ ಉದ್ದೇಶ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆಯು ಸಹಾಯ ಮಾಡುತ್ತದೆ. ಅಲ್ಲದೆ ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಯನ್ನು ನಿರ್ಧರಿಸುವುದಕ್ಕೆ ಅನುಕೂಲವಾಗ್ತದೆ. ಆಕಾರ ಕೊಡುವ ಸವರುವಿಕೆಯ ಮೂಲಕ ಸುಮಾರು 6-12 ತಿಂಗಳ ಸಸಿಗಳಿಗೆ ನಿರ್ದಿಷ್ಟ ಆಕಾರವನ್ನು ನೀಡಬಹುದು. ಕವಲೊಡೆಯುವ ಎತ್ತರವನ್ನು 1-1.5 ಮೀಟರಕ್ಕೆ ನಿಯಂತ್ರಿಸಬಹುದು. ಕಾಂಡದಿಂದ ಹೊರಬರುವ ಉಪರೆಂಬೆಗಳನ್ನು ಮೇಲಿಂದ ಮೇಲೆ ತೆಗಿತಾ ಇರಬೇಕು. ಕೆಳಮಟ್ಟದಲ್ಲಿ ಕವಲೊಡೆದರೆ ಬೇಸಾಯ ಕ್ರಮಗಳನ್ನು ನಿರ್ವಹಿಸುವುದಕ್ಕೆ ಕಷ್ಟವಾಗ್ತದೆ. ಇಂತಹ ಸಂದರ್ಭದಲ್ಲಿ ಕವಲೊಡೆದ ಚಿಗುರುಗಳನ್ನು ಚಿವುಟಿ ಹಾಕಬೇಕು. ಇದು ಕವಲೊಡೆದ ಭಾಗದಿಂದ ತುಸು ಕೆಳಗಡೆ ನೇರವಾಗಿ ಬೆಳೆಯುವ ಚೂಪಾನ್ ರೆಂಬೆಗಳ ಬೆಳವಣಿಗೆಗೆ ಅನುಕೂಲವಾಗ್ತದೆ. ಚೂಪಾನ್ ರೆಂಬೆಗಳಲ್ಲಿ ಉತ್ತಮವಾದ ಮತ್ತು ನೇರ ಬೆಳೆಯುವ ಒಂದು ರೆಂಬೆಯನ್ನು ಆಯ್ಕೆ ಮಾಡಿ ಇನ್ನುಳಿದವನ್ನು ಕತ್ತರಿಸಿ ತೆಗಿಬೇಕು. ಈ ಚೂಪಾನ್ ರೆಂಬೆಯ ಚಿಗುರನ್ನು ಬೇಕಾದಲ್ಲಿ ಎತ್ತರದಲ್ಲಿ ಚಿವುಟಿ ಗಿಡದ ಎತ್ತರವನ್ನು ನಿಯಂತ್ರಿಸಬಹುದು. ಕೊಕ್ಕೋ ಬೆಳೆಯಲ್ಲಿ ಉತ್ತಮವಾದ ಒಂದು ಕಾಂಡವನ್ನು ಮಾತ್ರ ಬೆಳೆಯುವುದಕ್ಕೆ ಬಿಡಬೇಕು. ಇನ್ನೊಂದು ವಿಧಾನ ಅಂತಂದರೆ ರಚನಾ ಸವರುವಿಕೆ. ಗಿಡದ ಹರಡುವಿಕೆ, ಆಕಾರ ಮತ್ತು ಗಾತ್ರವನ್ನು ನಿಯಂತ್ರಿಸುವುದಕ್ಕೆ ಈ ಸವರುವಿಕೆಯು ಸಹಾಯ ಮಾಡುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ರೋಹನ್,